ಕಾರ್ಯಕ್ರಮ ಕೃಷಿ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಚೆಕಪ್ ಮಾಡಿಸ್ಬೇಕು, ರಜನೆ ಸಿಗ್ತಾ ಇಲ್ಲ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀಯಾ? ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಧಾರವಾಡದ ಐಕ್ಯತೆಗೆ ಈ ಸೌಲಭ್ಯ ಲಭ್ಯ. ಸಂಪರ್ಕಿಸಿ ಮೊಬೈಲ್ 6361084935. ಮನೆ ಪದೇ ಪದೇ ಬದಲಾಗುವುದಿಲ್ಲ, ಅವರ ಪಾಠಗಳಿಂದ ನಾನು ನನ್ನ ಶಕ್ತಿ ಬಾರಿ ಕಟ್ಟುವುದು. ಹಾಗಾಗಿ ನಾನು ಆಯ್ಕೆ ಮಾಡಿದ ಸಿಮೆಂಟ್ ಕೂಡ ದೇಶದ ನಂಬರ್ ಒಂದು ಅಲ್ಟ್ರಾ. ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿಯಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ದುಡ್ಡು ಕೇಳಿದ್ರು ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸೈಬಾಲ್. ಹಾಲಮ್ಮ ಕೆರೂಡಿ ಕ್ಯಾನ್ಸರ್ ಆಸ್ಪತ್ರೆ, ಕ್ಯಾನ್ಸರ್ ಚಿಕಿತ್ಸೆ. ಕೆರೂಡಿ ಹೃದಯ ರೋಗ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಎಂಜಿಯೋಗ್ರಾಮ್, ಎಂಜಿಯೋಪ್ಲಾಸ್ಟಿ, ಸ್ಟೆಂಟ್ಗೆ ಉಚಿತ ಚಿಕಿತ್ಸೆ. ಸಂಪರ್ಕಿಸಿರಿ ಕ್ಯಾನ್ಸರ್ ಆಸ್ಪತ್ರೆ 0834297 0. ನಿವಿನಾಯ ಕ್ಯಾನ್ಸರ್ ಹಾಸ್ಪಿಟಲ್ ಮಿರಾಜ್ ಕ್ಯಾನ್ಸರ್ ವಿರುದ್ಧ ಹೋರಾಡುವ ವಿಷಯದಲ್ಲಿ ಎಂದು ನಿಮ್ಮ ಜೊತೆಗಿದೆ. ಅದಕ್ಕಾಗಿಯೇ ಕೇವಲ ಮಾಡಲಾಗುತ್ತದೆ. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್, ಸಾಂಗ್ಲಿ ರೋಡ್, ಮಿರಾಜ್. ಕಾಲ್ 9423480 7. ಎಲ್ಲೆಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ಲಿಕ್ಕತ್ತಾಳ ಅಲ್ಲೇ ಆಕೆ ಸಾವಯವ ರೀತಿಯಲ್ಲಿನೇ ಬೆಳೆಗಳನ್ನ ಬೆಳೆಯೋದು, ಹೈನುಗಾರಿಕೆಯನ್ನ ಮಾಡೋದು. ಜೊತೆಗೆ ಮಹಿಳೆ ಇವತ್ತು ನಮ್ಮ ಜೊತೆಗಿದ್ದಾರೆ. ಇವರ ಹೆಸರು ಲತಾ ರಾಮಪ್ಪ ನಂದವಾಡಿ ಅಂತೇಳಿ. ಇವರು ಹೊನ್ನಾಪುರದವರು. ಲತಾ ಮೂಲತಃ ಮರಾಠಿ ಮಾತಾಡೋರು. ಇತ್ತೀಚೆಗೆ ಅವರು ಕನ್ನಡವನ್ನೆಲ್ಲ ಕಲಿತು ಕನ್ನಡದಲ್ಲೇ ಒಂದು ಮಹಿಳೆ ಅಂತ ಪ್ರಶಸ್ತಿ ಕೂಡ ಬಂದದ. ಲತಾ ಅವರ ನಿಮಗ ಶ್ರೇಷ್ಠ ಕೃಷಿಕ ಮಹಿಳೆ ಅಂತೇಳಿ ಪ್ರಶಸ್ತಿ ಬಂದದ ಕೇಳಿ ಬಹಳ ಸಂತೋಷ ಆತು. ನಿಮಗ ಅಭಿನಂದನೆಗಳು. ನಮಸ್ಕಾರ ರೀ. ಈಗ ಲತಾ ಅವ್ರ, ನಿಮ್ಮ ಊರು ಯಾವುದು, ನಿಮ್ದು ಎಷ್ಟು ಎಕರೆ ಹೊಲ ಅದ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ರಲ್ಲ. ಲತಾ ರಾಮಪ್ಪ ನಂದನವಾಡಿ, ತಾಲೂಕು ಬೆಳಿತೇವ್ರಿ. ಅರಶಿಂಬೇರ, ಆನಂತರ ಪುದೀನ, ಕೊತ್ತಂಬರಿ, ಹೀರೆಕಾಯಿ, ಹಾಗಲಕಾಯಿ ಬೆಳಿ ಬೆಳೆಸ್ತೇವ್ರಿ ನಾವ್ರಿ. ಹೀರೆಕಾಯಿ ಅದನ್ನು 20,000 ರೂಪಾಯಿದಾಗ ಮಾರ್ತೀವ್ರಿ. ಹಾಗಲಕಾಯಿ ಬಿ 20,000 ರೂಪಾಯಿ, 13,000 ರೂಪಾಯಿ ಹಾಕ್ತಿದ್ರಿ ಅದನ್ನ. ಆನಂತರ ಪುದೀನ ಅದು ಅದು ವಾರ ವಾರ ಚಾಲು ಇರ್ತೈತ್ರಿ. ಹೂವನ ಹರಡಿ ಕೊಡ್ತಾರ, ಆನಂತರ ಚಾಲು ಹೋಗ್ತಾವ್ರಿ ಅವ್ರು. ಆನಂತರ ಕಬ್ಬ ಅದು ವರ್ಷ 80 ಕ್ವಿಂಟಲ್ ಅದಾಗ್ತೈತಿ, 40 ಹಿಂಗೆ 1,000 ರೂಪಾಯಿ ಆಗ್ತೈತ್ರಿ ಗೋಬರ್ದ. ಮತ್ತು ಜೀವಾಮೃತ ಶಗನ ಹಿಂಗೆಲ್ಲ ಹಾಕಿಸಿದ ಅದನ್ನ ಗಿಡಗಳಿಗೆ ಜೀವಾಮೃತ ಮಾಡಿ ಹಾಕ್ತೀವ್ರಿ. ಅಂದ್ರೆ ಮಾಡ್ಬೇಕಂದ್ರೆ ಮಣ್ಕಾಯಿ ತಪ್ಪಲ್ಲ, ಫೀರಿಕಾಯಿ ತಪ್ಪಲ್ಲ, ಅದನ್ನ ಹಾಕಿಸಿದ ಕಟ್ಟಿ ಕಟ್ಟಿ ಹಿಂದಾಡ್ ತೆಗೆದ ಗೊಬ್ಬರ ತಯಾರಾಗ್ತಿತ್ತಲ್ಲ, ಹುಳಿ ಹಿಟ್ಟ, ಆನಂತರ ಶಗನ ಉಚ್ಚಿ ಅದೆಲ್ಲ ಮಾಡ್ಗಸಿದ 2 ದಿನ ಅದ್ಗಸಿದ ಅದನ್ನು ಹಾಕ್ತೇವ್ರಿ. ಅದಾವು ಆಕಳು ಐತ್ರಿ, ಅದ್ರ ಸಾಕ್ತೇವ್ರಿ. ಅದ್ರ ಕೆಲಸ ಏನೇನ್ ಮಾಡ್ತೀರಿ? ಶಗನ ತುಂಬುದ್ರಿ, ಮೇವ ಅದನ್ನು ಮಾಡಿ ಹಾಕ್ತೇವ್ರಿ. ಮೇವ್ ಮಾಡೋದ ಮೈಸಾಗ ಯಾವಾಗ್ರ ಮಕ್ಕಳು ಬಂದು ಮುಯಿಸ್ತಾರ್ರಿ, ಮುಯ್ ತೊಳ್ಕೊರೋದ ಮರಿಗೆ ಬಿಡ್ತೇವ್ರಿ. ಮಾರಾಟ ಏನ್ ಮಾಡುದಿಲ್ಲ, ಹಾಲು ಹಣ್ಣು ಮಾರ್ತೇವ್ರಲ್ಲ, ಡೇರಿಗೆ ಹಾಕ್ತೇವ್ರಿ. ಡೇರಿಗೆ ಹಾಕ್ತೇವ್ರಿ. ಆಮೇಲೆ ಈಗ ಎಷ್ಟು ಜನ ಮಕ್ಕಳು ನಿಮಗ? 4 ಹೆಣ್ಮಗ, 1 ಗಂಡ್ಮಗ, ನಾವ್ ಇಬ್ರು. 7 ನಾನ್ ಜೋಡಿ ಇರ್ತಾಳ ಹೊಲ್ದಾಗ, ಆಕಿದ 10 ಮಟ ಆಗೈತ್ರಿ. 9 10 ಮಗನ 8 ಇರ್ತಾರು ದಿನ ನಮ್ಮ ಹೊಲ್ದಾಗ. ಮುಂಜಾನಿಂದ ಸಂಜೆ ಮಟ ಎಷ್ಟೊತ್ತನ ಕೆಲಸ ಮಾಡ್ತೀರಿ ಹೊಲ್ದಾಗ? ಮುಂಜಾನೆ ನಾವ್ 9 ಸಂಜೆಗೆ ಬರ್ತೇವ್ರಿ. ಎಲ್ಲ ಊಟ ಗಿಟ್ಟ ಕಟ್ಕೊಂಡು ಹೋಗ್ಬಿಟ್ಟು? ಊಟ ಬಿಟ್ಟ ಕಟ್ಕೊಂಡ್ರಿ. ಮನಿ ಒಳಗೆ ಏನಿಲ್ರಿ, ದನ ನಿಮ್ ಬಾಟನ್ರಿ. ಹೊಲ್ದಾಗ ದನಗಳು ಕಟ್ಕೊಂಡ್, ಮಣ್ಗಿರ್ದ ಬಟ್ಟೆ ದನಗಳು ಕಟ್ತೇವ, ಅದ ಕೆಲಸ ಮಾಡ್ಕೊ ದನ್ಕೊಂಡ್ರಿ. ಆಗ ತರಕಾರಿಗೂ ಈ ತರಕಾರಿಗೂ ಏನ್ ವ್ಯತ್ಯಾಸ ಇರ್ತದ? ಚಲೋ ಇರ್ತೀರಿ ಎಲ್ಲ. ಕಾಪಿಲ್ರಿ, ಹೀರೆಕಾಯಿ, ಹಾಗಲಕಾಯಿ, ಅಂದ್ರ ಟಮ್ಯಾಟೋ, ಬದ್ನಿಕಾಯಿ, ಅಂದ್ರ ಡಬ್ಬು ಮೆಣಸಿನ್ಕಾಯಿ, ಏನಿಲ್ದಾಗ ವಾರದಾಗ ವರ್ಷದಾಗ 25 ತರ ಕಾಪಿಲೆ ಅದನ್ನ ಎಲ್ಲ ಮಾಡ್ತೀವ್ರಿ. ಇವಟ ಯಾವ್ದು ಬಂದಾಗದ್ರಿ ನಮ್ಮದ್ರಿ. ಅಂದ್ರ ಮನಿಗೆ ಇಟ್ಕೊಂಡು ಮತ್ತೆ ಉಳ್ದದ ಮಾರಾಟ ಮಾಡ್ತೀರಿ? ಹ್ಞೂ. ಹಾ, ಕಾಪಲಿ ಚಲೋ ಇರ್ತಿದ್ರಿ. ಈಗ ನಿಮಗ ಕೃಷಿಕ ಮಹಿಳೆ ಅಂತ ಪ್ರಶಸ್ತಿ ಕೊಟ್ರಲ್ಲ, ಎದಕ್ಕೆ ಇಲ್ಲಿತನ ಶಾಲೆ ಕಲ್ತೀರಿ? 10 ಮಟ ಆಗಿತ್ತು ಮರಾಠಿ ಶಾಲೆ, ಮರಾಠಿ ಸೈ ಮಾಡ್ತೇನ್ರಿ. ಓ, ಕನ್ನಡ ಬರಂಗಿಲ್ಲ. ಮಾಡ್ಕೊತ ಮಾತಾಡ್ತೇನೆ ದಡಾರ್ ನಿಂಬಾಟ್ರಿ. ಹಿಂಗ ಹೊಲ್ದಾಗ ಕೆಲಸ ಮಾಡಿ ತರ್ತಾರ, ಅವ್ರ ನಿಂಬಾಟೆ ನಾ ಅಂಚಿಕಿಲ್ರಿ. ಅಂದ್ರೆ ನೀವು ಏನಾರ ಒಂದು ಕೇಳ್ತಿರ್ಲ, ಅದಕ್ಕೆ ಪಕ್ಕ ದೌಡ ಉತ್ತರ ಹೇಳಕ್ ಗೊತ್ತಾಗಂಗಿಲ್ಲ. ಉತ್ತರನು ಕೊಡಾಕ್ಬಾರ್ದು, ಮರಾಠಿಯಾರ ಆಗ ಪಡಪಾಡ ಮಾತಾಡ್ತಾರ. ಅತ್ತಿ ಧಾರಾಡ್ ಕೊಟ್ಟಿದ್ರಿ ಆಕಿಗೆ ವನಪುರದಾಗ, ಅದ ಅತ್ತಿ ಮಗನ ಇವ್ರು ಕೊಟ್ಟಾರ. ಇವ್ರತ ಶಾಲೆ ಸಮತಾಗಿ ಆರ್ಮಿ ಬೇರೆ ಕಲಿಯತ್ತಾಳ, ಆಕಿ ಮಾತಾಡ್ತಾಳ್ರಿ. ಅಂದ್ರ ಅದ್ರಾಗ ಮರಾಠಿ ಹಿಂದಿ ಅದ್ ಬೇಕ್ರಲ್ಲ, ಅವ್ರ ಅದ್ರ ಆರ್ಮಿ ಕಲಿತಾಳ ಆಕೆ, ಅದಕ್ಕಾಗಿರಿ. ಓ, ಹಂಗಾಗಿ. ಆಮೇಲೆ ಉಳ್ದದ ದಿನದ ಕೆಲ್ಸ ಸಂತಿಗ್ ನೀವ ಹೋಗಿರ್ತೀರಿ? ಹಾ, ಸಂತಿ ಅದ್ ಹೋಯ್ತೀವ್ರಲ್ಲ. ಮಕ್ಕಳ ಶಾಲೆ ಹೋಗ್ತಾವ ಮತ್ತೆ ಯಾರು ಮಾಡವ್ರಿ? ಯಾರು ಆಳ ಕಾಳ ಇಟ್ಕೊಂಡಿಲ್ಲ ಇಲ್ರಿ? ಇಲ್ಲ, ಎಲ್ಲ ನೀವ ಮಾಡ್ತೀರಿ? ಎಲ್ಲ ನಾವ್ರಿ. ಈಗ ಹೊರಟಿ ಅಂಬ್ಲಿ ಮೊಸರ ಹಾಲು ಒಯ್ಯಂಗಿಲ್ರಿ, ಹಾಲು ಒಯ್ಯಂಗಿಲ್ರಿ, ಮಜ್ಗಿ ಅಂಬ್ಲಿ ಮೊಸರ ಇದೆಲ್ಲ ಯಾರಿಗೆ ಬಂದಾರ ಅದ್ರ ನೀವು ಉಣ್ಣೋದ ಮಾಡೋದ? ಈಗ ನಾವು ಹೊಲಕ್ ಬಂದ್ರೆ ಊಟ ಹಾಕ್ತೀರಿ? ಹೆಸರು ಕಾಳ್ರಿ, ಮೊಸರು ಆವಾಗ ಬ್ಯಾಳಿ ತರಸ್ ಮಾಡ್ತೀವ್ರಿ. ಹಾಗಲ್ಕಾಯಿ ಪಲ್ಯ ಬಾಳ ಚಲೋ ಮಾಡ್ತಿರಂತಲ್ಲ ನೀವು? ಹಾಗಲ್ಕಾಯಿ ಪಲ್ಯ ಏನು ಒಂದಾಗ ನಮ್ ಕಡೆ ನಾನ್ ಕಡೆ ಪಲ್ಯ ತಗೋತಾರ ಮಾಡಕ್ಕೆ? ಹೆಂಗ್ ಮಾಡ್ತಿರ್ ಹೇಳ್ರಿ ಒಂಚೂರು. ಬೆಳ್ಳಿ ಹಾಕುದು ಉಳ್ಳಾಗಡ್ಡಿ ಹಾಕೋದಿಲ್ರಿ, ಬೆಳ್ಳಿ ಹಾಕಿ ಮಾಲ್ ಮುಸ್ರ ಹೊಟ್ಟೆ ತೆಗಿಬಾರ್ದು ಕೂದಿ ಮಠ. ಅದು ಮಾಪ್ಗೆ ಅಷ್ಟಾರ ಅವ್ರ ಏನ್ ಮಾಡ್ತಾರ, ಇಟ್ಟಿಟ್ಟು ಕೋದ್ ಮಾಡ್ತಾರ, ಅದನ್ನ ಕೋದ್ ಮಾಡ್ತಾರ ಕೈ ಬಾಳ ಆಗ್ತೈತಿ. ಅದನ್ನ ದೊಡ್ಡ ದೊಡ್ಡ ಕೊಯ್ದಿರ್ತೀರಿ? ದೊಡ್ಡ ದೊಡ್ಡ ಕೊಯ್ತೇವ್ರಿ, ದೊಡ್ಡ ಅನ್ನಡಕ ಗುಂಡಗ ಮಾಡ್ತೇವ್ರಿ. ಗುಂಡಗ ಕೊಯ್ಯೋದ ಮಿಕ್ಸ್ ಮಾಡ್ಗಿಸಿ ಅದ್ರೊಳಗ್ ತುಂಬೋದು, ಬೆಳ್ಳಿ ಹಾಕಿ ಫೊಡ್ನಿ ಕೊಡೋದ್ರಿ. ಮತ್ತ ಅದು ಕುದೀತ ಟೈಮ್ ಅಷ್ಟ್ರಿ ಪಲ್ಯ ತಿನ್ಬೇಕಂದ್ರೆ. ಮತ್ತ ಮೆತಿ ಪಲ್ಯ ಆದ್ರೂ ಮಾಡ್ತೇನ್ರಿ ಪಾಲ್ಯಕ್ಕ. ಅದ್ರಾಗ ಬೆಳ್ಳಿ ಹಾಕೋದ್ರಿ, ಉಳ್ಳಾಗಡ್ಡಿ ಹಾಕೋದ್ರಿ, ಉಳ್ಳಾಗಡ್ಡಿ ಕೋದ್ ಹಾಕೋದ, ಶೇಂಗಾ ಪುಡಿ ನೀಟ್ ಹಾಕೋ. ಹೌದಿಲ್ಲ ಹ್ಞೂ. ಈಗ ಲತಾ ಅವ್ರ, ನಿಮಗ ಶ್ರೇಷ್ಠ ಕೃಷಿಕ ಮಹಿಳೆ ಅಂತ ಪ್ರಶಸ್ತಿ ಕೊಟ್ರಲ್ಲ, ಏನೆಲ್ಲ ಕೊಟ್ರು? ಒಂದ್ ಮಾಲೆ ಹಾಕಿದಾರ, ಅನಂತರ ಒಂದ್ ಬ್ಯಾಗ್ ಕೊಟ್ಟಿದಾರ, ಪುಸ್ತಕಗಳು ಕೊಟ್ಟಿದಾರ್ರಿ, ಸರ್ಟಿಫಿಕೇಟ್ ಕೊಟ್ಟಿದಾರ್ರಿ. ಅನಂತರ ಅದ್ರ ನಿಮ್ ಬಾಟ ಒಂದ್ ಸಣ್ಣದ ಒಂದ್ ಕಾರ್ಡ್ ಇರ್ತಿತ್ರಿ, ಅದ್ ಕಾರ್ಡ್ ಸರ್ಟಿಫಿಕೇಟ್ ಅಂತಾರಲ್ಲ. ಇನ್ನು ಹೆಚ್ಚು ವ್ಯಾಪಾರ ಆಗ್ಲಿ ನಿಮಗ, ಆರಾಮಾಗಿರ್ರಿ ಅಂತ ಹೇಳ್ತೀವಿ. ನಮಸ್ಕಾರ. ಊರು ಹೊನ್ನಾಪುರ, ತಾಲೂಕಾ ಅಳ್ನಾವರ, ಜಿಲ್ಲಾ ಧಾರವಾಡ್ರಿ. ಯಾವ್ಯಾವ ರೀತಿ ನಾವು ಜಮೀನ್ದೊಳಗೆ ಕೆಲಸ ಮಾಡ್ಬೇಕು ಅನ್ನೋದು ನಮಗೆ ಮೊದಲು ಏನೂ ಅನುಭವ ಇಲ್ಲರಿ. 2002 ನಮ್ಮ ತಂದೆಯವ್ರು ತೀರ್ಕೊಂಡ್ರು. ಕುಂದ್ರೆ ನಾ ಮೊದಲು ಕೂಲಿ ಕೆಲಸ ಮಾಡ್ತೀನಿ ರೀ, ಈ ಧಾರವಾಡದ ಕೆಲಸಕ್ಕೆ ಹೋಗೋದು, ಪಂಚಾಯತಿ ಕೆಲಸ ಮಾಡೋದು, ಇಂಥ ಕೆಲಸಗಳನ್ನು ಮಾಡ್ತಿದ್ದೀನಿ. ಆನಂತರ 2002 ನಾ ಕೃಷಿ ಇಲಾಖೆಗೆ ಬಂದೆ. ಕೃಷಿ ಇಲಾಖೆಗೆ ಬಂದಾಗ ಶಿವಕುಮಾರ್ ಸರ್ ಅಂತೇಳಿ ಆತ್ಮಾದಾರ ಒಬ್ರು ಇದ್ರು. ಸರ್ ನಾವೊಂದಿಟ್ಟು ನಾ ಕೃಷಿ ಆರ್ಗ್ಯಾನಿಕ್ ಪದಾಗ ಬರ್ತೀನೋ ಏನು ಇತ್ರಾಗ ಬರ್ತೀವಿ ಕೇರ್ ನನಗೆ ಸರ್ ಕೇಳ್ತೀನಿ ಅಂದರೆ, ಸರ್ ನಾನು ಆರ್ಗ್ಯಾನಿಕ ಮಾಡಬೇಕು ಅನ್ನೋ ನನ್ನಲ್ಲಿ ಒಂದು ಸ್ವಲ್ಪ ಆಸೆ ಐತ್ರಿ, ಅದನ್ನು ಮಾಡ್ಬೇಕು ಮಾಡಿದಂತ್ರಿ. ಹೆಂಗೆ ಅಂತೇಳಿ ನಾನು ಪ್ರಥಮ ಪ್ರಷ್ಟಕ್ಕೆ ಎಲ್ಲಿ ಹುಲ್ಕೋಟಿಗೆ ಮಾಡುವಂಥ ಪ್ರಯತ್ನ ನನಗೆ ಬತ್ತರಿ. 2006 ಅರಸ್ಕಿ ಅವ್ರು ಏನು ಮಾಡ್ರಿ ಅಂದ್ರೆ ನನಗೊಂದು ಎರೆಹುಳು ಘಟಕ ಕೊಟ್ರಿ. ಆಗ ಒಂದು ಎರೆಹುಳು ಘಟಕಕ್ಕೆ ಕೆಟ್ಟತ್ರಿ 1200 ರೂಪಾಯಿ ಐತ್ರಿ, 10x10 1200 ರೂಪಾಯಿ ಸರ್ಕಾರದಿಂದ ಐತ್ರಿ. ಒಂದು ಸ್ವಲ್ಪ ಗೊಬ್ಬರದ ಭಾಳಷ್ಟು ಅನುಕೂಲ ಅನಿಸ್ತ್ರಿ. ಅನುಕೂಲ ಅನಿಸಿದಾಗ ನನ್ನ ಅನುಭವ ನೋಡ್ಕೊಂಡು ನಾ ಮಾಡ್ಕೊಂಡು ನಾ ಹೊಲಕ್ಕೆ ಹಾಕೊಳ್ಳೋದು ಮಾಡೋದು ನೋಡೋಕತ್ರ 3 ವರ್ಷ ಸಾವು ಕೃಷಿ ಹಾಕಬೇಕು. ಒಂದು ಸಾವು ಕೃಷಿಗೆ ಬರ್ಬೇಕಾರೆ ಒಕ್ಕಲ್ತನ 3 ವರ್ಷ ಬೇಕಾ, ಹಿರಿ ಹಾಕೊಂತ 3 ವರ್ಷ ಬೆಂಡ್ರಿ. 3 ವರ್ಷದಿಂದ ಈಗ ನಾವು 18 ವರ್ಷ ಆತ್ರಿ, ಒಂದು ಕಾಲ ಸರ್ಕಾರ ಗೊಬ್ಬರ ತೋರಿಸಲ್ರಿ. ಎಲ್ಲ ಪೂರ್ತಿ ಪೂರ್ತಿ ಸಾವಯವ. ಏನೇನು ಬೆಳಿತೀರಿ ಹೊಲದಾಗ? ಒಂದು 300 ಗಿಡ ಪೇರು ಹಚ್ಚೀನಿ ರೀ. ಪೇರುದಾಗ ಬದ್ನಿ ಗಿಡ ಹಚ್ತೇವೆ, ಒಂದು ಸಾಲ ಮೆಣಸಿನ ಗಿಡ ಹಚ್ತೇವೆ, ಒಂದು ಸಾಲ 2 ಸಾಲ ಅಚ್ಚಗಡದಂಡಿ, ಈಚಗಡದಂಡಿ 2 ಸಾಲ ಹೂ ಹಚ್ತೇವ್ರಿ. ಅಚ್ಚಗಡದಂಡಿ ಈಚಗಡದಂಡಿ 2 ಸಾಲ ಹೂ ಹಚ್ತೇವ್ರಿ. ಹಿಂಗೆ ಮಾಡ್ಕೊಂತ ಒಂದು 20-22 ಬೆಳೆ ಬೆಳಿತೇವ್ರಿ. ಅಂದ್ರೆ ರೋಗ ನಿರೋಧಕನ ಮಾಡ್ಕೊಳ್ಳೋದ್ರಿ ನಮ್ಮ ಕೆಲಸ ರೀ. ಈ ಸಾಲಿಗೆ ಚೆಂಡು ಹಾಕಿದ್ರಿ, ಈ ಸಲ ರೀ ಮುಂದಿನ ಸಲ ಆ ಸಾಲಿಗೆ ಬೆಂಡಿ ಹಾಕ್ತೇವ್ರಿ. ಒಟ್ಟ ರೋಗ ಕೀಟನಾದಿ ಬಾದಿ ಬರಬಾರ್ದಂಗೆ ಮಾಡ್ಕೋತೇವೆ. ಯಾಕಂದ್ರೆ ಇದನ್ನೆಲ್ಲ ಆತ್ಮದವ್ರು ನನಗೆ ರೀ ಎಲ್ಲೋ ರಾಜ್ಯತಕ ಕಳಿಸ್ತಾರೋ ಅಲ್ಲಿ ಹೋಗ್ತೀನಿ ರೀ. ನಾ ಎಲ್ಲಿ ತನಕ ಓದಿರಿ ನೀವು? ನಾನು ರೀ ಒಂದು 4ನೇ ಕ್ಲಾಸ್ ಓದೇನಿ ರೀ. ಅಂದ್ರೆ ಓದ್ಲಿಕ್ಕೆ ಬರೀಲಿಕ್ಕೆಲ್ಲ ಬರ್ತದೆ ನಿಮ್ಗೆ? ಎಲ್ಲ ಬರ್ತೈತಿ. ಒಟ್ಟು ನಾಲ್ಕನೇ ಕ್ಲಾಸ್ ಓದೇನ್ರಿ. ಅಂದ್ರೆ ಎಲ್ಲಿ ಹೋಗ್ಬೇಕಲ್ಲಿ ಟ್ರೈನಿಂಗ್ ಎಲ್ಲ ತಂದು ನಿಮ್ಮ ಹೊಲದಾಗ ಮಾಡಿರಿ? ಎಲ್ಲ ಮಾಡ್ತೇನೆ ರೀ. ವರ್ಷಕ್ಕೆ ಸುಮಾರು 2 ಕ್ವಿಂಟಲ್ ಅರಿಶಿನ, 8x8 ದೀಡ್ಪಟ್ಟು ಇಟ್ಟಿರ್ತೇನೆ ರೀ ಅರಿಶಿನ ರೀ. ಅದನ್ನ 2 ಕ್ವಿಂಟಲ್ ಅರಿಶಿನ ಅದನ್ನ ಮನ್ಯಾಗ ಬೀಸಿ ಪೌಡರ್ ಮಾಡಿ ಮಾರ್ತೇವೆ. ಈ ಒಂದು 4,000 ರೂಪಾಯಿ ಮಾರಿ ಮಾಡಿದ್ರಿ. ಆನಂತರ ಕಾಯಿಪಲ್ಲೆ ವಾರಕ್ಕೆ ಇಲ್ಲ ಅಂದ್ರೆ 2,000 ರೂಪಾಯಿ ಮಾರ್ತ. ಒಂದು ವಾರಕ್ಕೆ ಎಲ್ಲ ಒಟ್ಟು ಮನೆ ಒಳಗೆ ತಯಾರು ಮಾಡ್ತೀರಿ? ಮಕ್ಕಳು ಹೊಲಕ್ಕೆ ಹೋಗಿ ಮುಂಜಾನೆ ಹೋಗಿ ಮುಂಜಾನೆ ಸಾಲಿಗೆ ಸ್ಕೂಲ್ ಹೋದಾಗ ಬರ್ತಾರೆ ರೀ, ಕೊಟ್ಬಿಡ್ತಾರೆ ರೆಡಿ. ಅವರು 1 ರೂಪಾಯಿ ನನ್ನ ಕಡೆಯಿಂದ ರೊಕ್ಕ ಕೇಳಿದ್ರು ರೀ. ಅವರೆಲ್ಲ ಏನೋ 5 ರೂಪಾಯಿ ಮಾಡಿರ್ತಾರೆ, 4-15 ರೂಪಾಯಿ ಅವರು. ಅವ್ರ ಅರಿಬಿ ಅಂಚಿಡಿ ಅವರ ತಗೋತಾರೆ. ಅವೆಲ್ಲ ಅವರ ಎಷ್ಟು ದೊಡ್ಡ ಅವ್ರ ಅರಿಶಿನ ಪುಡಿ ಮಾರ್ಕೊಂಬರ್ತಾರೆ ರೀ. ನನ್ನ ಕೂಡ ಮಂಗಳವಾರ ಕಾಯಿಪಲ್ಲೆ ಮಾರ್ತಾರು, ನಾವು ನಿನ್ನ ಹೂವಿನ ಹಾರ ಮಾರಿದ್ರು, ಶನಿವಾರ ಆಯ್ತಾರೆ ಕಾಯಿಪಲ್ಲೆ ಮಾರ್ತಾರು, ಶನಿವಾರ ರವಿವಾರ ತುಂಬ ಕೃಷಿ ಅನ್ಬೋದು. ಒಟ್ಟು ಎಲ್ಲಿ 1 ರೂಪಾಯಿ ಕೊಳ್ಳೋದಿಲ್ಲ, 1 ರೂಪಾಯಿ ನಮ್ಗೆ ರೊಕ್ಕದ ಬಡತನ ಅನ್ನೋದ ಗೊತ್ತಿಲ್ಲ. ಅಂದ್ರೆ ಕುಟುಂಬದೊಳಗೆ ಎಲ್ಲರೂ ಕೂಡಿ ಕೆಲಸ ಮಾಡೋದ್ರಿಂದ ಕೆಲಸನೂ ಸಾಕ್ತದ, ಒಟ್ಟ ಆದಾಯ. ಸಾವು ಕೃಷಿ ಒಕ್ಕುಟುಂಬ ಮೆಂಬರ್ ಅದನ್ರಿ, ನಮ್ಮೂರು ಸಾವು ಕೃಷಿ ಅಧ್ಯಕ್ಷ ಅದನ್ರಿ. ಅಂದ್ರೆ ಆನಂತರ ಎನ್ ಜಿ ಒದಾಗ 3 ವರ್ಷ ಮಾಡಿರಿ, ಅವರು ಬಂದ್ರು ನನ್ನ ಕಡೆ. ಆನಂತರ ಎಲ್ಲ ಆತ್ರಿ, ಈಗ ನಬಾರ್ಡ್ ಪ್ರಾಜೆಕ್ಟ್ ಹಾಕಿನ ಮತ್ತೊಂದು ಮೇಲೆ ಮೇಲೆ ಒಟ್ಟ ಪ್ರಾಜೆಕ್ಟ್ ತಪ್ಪಲ್ರಿ ನನಗೆ. 150 ಸರ್ಟಿಫೈ ಮಾಡಿಟ್ಟೇನ್ರಿ. ನಾನು ಊರಿಗೆ ಒಟ್ಟ ಬಡತನ ಅನ್ನೋದು ತೋರಿಸ್ಬೋದು. ಜನ ಅಂದ್ರೆ ಅದ್ರಾಗ ಹೊಲ ಮನೆ ಕೆಲಸ ಮಾಡೋರು ಎಲ್ಲ ಸಾವಯವ ಮಾಡ್ತಾರ ಅಥವಾ ಸರ್ಕಾರಿ ಗೊಬ್ಬರ ಹಾಕ್ತಾರ? ಈಗ ರೀ 60 ಕರೆಕ್ಟ್ ಅದಾರ್ರಿ. ನಮ್ಮಲ್ಲೇ ಸಾವು ಕೃಷಿ ಯಾಕೆ ಆಗ್ತೈತೆ ಅಂತ ನಾನು ಹತ್ತೇನೆ ರೀ. ಅಂದ್ರೆ ನಮ್ಮಲ್ಲಿ ಜಮೀನು ಭಾಳ ಕಡಿಮೆ ಐತೆ ಸರ್ ಮೇಡಮ್. ನಮ್ಮಲ್ಲಿ ಎಷ್ಟೈತಂದ್ರೆ ಒಂದು ಖಾತೆಕ್ಕೆ ಮುಳುಗಡೆ ಆತ್ರಿ, ಅಳೆದಾಗ ಖಾತೆಗೆ 4 ಎಕರೆ ಕೊಟ್ಟರು, 4 ಎಕರೆದಾಗ 4 ಮಂದಿ ಉಳಿದ್ರು, ಹೈನ ಮೇಲೆ ಮಣಿತನ ನಡೆಸ್ತೈತಿ. ನಮ್ಮೂರು ಡೈರಿನ ಹಿಡಿತಾವೆ ನಮ್ಮೂರಾಗ. ಒಂದು ದಿವಸಕ್ಕೆ ಒಂದು ಸುಮಾರು 200 ಲೀಟ್ರ್ 300 ಲೀಟ್ರ್ ಹಾಲು ಹೋಗ್ತೈತಿ ರೀ ಒಂದೊಂದು ಡೈರಿಯಿಂದ. 1500 ಲೀಟರ್ ಹಾಲು ಹೋಗ್ತೈತಿ ನಮ್ಮೂರಾಗ. ನಮ್ಮೂರದ ಅಂದ್ರೆ ಹೈನುಗಾರಿಕೆನ ಜಾಸ್ತಿ ಐತ್ರಿ. ಅದೊಳಗೆ ಇಷ್ಟೆಲ್ಲ ಬೆಳಿತೀನಿ ಅಂತ ಹೇಳಿದ್ರಿ, ಕಾಯಿಪಲ್ಲೆ ಬೆಳಿತೀರಿ, ಪೇರಲ ಗಿಡ ಹಾಕೀನಿ ಅಂದ್ರಿ, ಕಬ್ಬು ಹಾಕೀನಿ ಅಂದ್ರಿ, ಹೂ ಗಿಡ ಬೆಳಿತೀನಿ ಅಂದ್ರಿ, ಇದಕ್ಕೆ ಅಷ್ಟಕ್ಕೂ ನೀವು ಬರೀ ಸಾವಯವ ಗೊಬ್ಬರ? ಸಾವಯವ ಗೊಬ್ಬರ ಅದು ನೀವೇ ತಯಾರು ಮಾಡಿ? ನಾವು ತಯಾರು ಮಾಡ್ಕೋತೀವಿ. ಹೆಂಗ್ ತಯಾರು ಮಾಡ್ತೀರಿ ಈಗ ರೀ? ಕಸ ಕಡ್ಡಿ, ಆನಂತರ ನಮ್ಮ ಮಾನಿ ಗಿಡ ತಪ್ಪಲಂತಾರೆ ಅಂದ್ರೆ ಬಿಡದು ಬಿಡಕ್ರಿ, ಏನು ಬೆಳಿ ಬರ್ತಂತ ಈ ಕಡೆ ಹೋಗುತ್ತಿನಾಗ ಒಂದು ಬಿಟ್ಟು ಸಗಣಿ ಹಿಡ್ಕೊಂಡ್ ಬರ್ತಾನೆ ರೀ, ಆ ಕಡೆ ಬರುತ್ತಿನಾಗ ಒಂದು ಬಿಟ್ಟು ಸಗಣಿ ಹಾಕೊಂಡ್ ಬರ್ತಾನೆ ರೀ. ಆನಂತರ ಆ ತಪ್ಪಲ ಕಸ ಎಲ್ಲ ಹತ್ರ ಹೋಗ್ತೀವ್ರಿ. ಆನಂತರ ನಮ್ಮ ಮನೆ ಗೊಬ್ಬರ ಹೋದ ಆ ಟಾಕಿಗೆ ಹಾಕ್ತೀವ್ರಿ. ಎಲ್ಲ ಹಾಕಿದಾಗ 80 ಕ್ವಿಂಟಲ್ ಗೊಬ್ಬರ ಹಾಕೈತಿ ನಮ್ಮ ಹತ್ರ. 40 ಕ್ವಿಂಟಲ್ ನಾನು ಹೊಲಕ್ಕೆ ಇಟ್ಕೋತೇನೆ ರೀ, 40 ಕ್ವಿಂಟಲ್ ಎಲ್ಲ ಪುರಕ್ಕೆ ಮಾರ್ತೇನೆ ರೀ. ಓ, ಗೊಬ್ಬರನೂ ಮಾರ್ತೀವಿ? ಹಾಂ, ಗೊಬ್ಬರ ಮಾರ್ತೇನೆ ರೀ. ಮತ್ತೀಗ ಮಾತಾಡ್ತಾ ನೀವು ಹೇಳಿದ್ರಿ ಎರೆಹುಳ ಗೊಬ್ಬರ ತಯಾರಿಕೆ ಬಗ್ಗೆ ಟ್ರೈನಿಂಗ್ ತೊಗೊಂಡೇನಿ ಅಂತ ಹೇಳಿ. ಹಾಂ ರೀ, ಎರೆಹುಳ ಗೊಬ್ಬರನೂ ತಯಾರು ಮಾಡ್ತೀರಿ ನೀವು? ಹಾಂ, ಎರೆಹುಳ ಗೊಬ್ಬರ ತಯಾರು ಮಾಡ್ತೇನೆ ರೀ. 40 ಕ್ವಿಂಟಲ್ ಎಲ್ಲ ಪುರಕ್ರಿ. 8 ವರ್ಷ ಬಾಂಡ್ ಐತ್ರಿ, ಹಾಗೆ 4 ರೂಪಾಯಿ ಟೆಂಡರ್ ಆಗಿತ್ತು ರೀ, ಇದೊಂದು ವರ್ಷ ಆರ ಮುಗಿತು, ಈಗ 8 ರೂಪಾಯಿ ಕೆಜಿ ಹೊರಗಡೆ ಮಾರ್ತೇನೆ ರೀ. ಅಂದ್ರೆ ಒಟ್ಟು ಏನೂ ವೇಸ್ಟ್ ಮಾಡಂಗಿಲ್ಲ, ಏನೂ ಕೇಳೋಂಗಿಲ್ಲ. ಹೊಲ ಕಸ ಒಂದು ಈಟು ಎಷ್ಟಾಗೋಲ್ಲ, ಏನು ಎಷ್ಟಾಗೋಲ್ಲ, ಎಲ್ಲಿಂದ ಕೊಂಡು ತೊಗೊಂಡು ಏನೂ ತೊಗೊಂಬರೋದಿಲ್ಲ ರೀ ನಾವು. ಇಷ್ಟು ದುಡ್ಡು ನಿಮ್ಗೆ ಕುಟುಂಬ ನಿರ್ವಹಣೆಗೆ ಸಾಕಾಗ್ತದೆ ರಾ? ಸಾಕಾಗಿ ನಮಗೆ ಒಂದು 3-3.5 ಲಕ್ಷ ರೂಪಾಯಿ ಇನ್ಕಮ್ ಐತ್ರಿ ನಮ್ಗೆ. ಯಾಕಂದ್ರೆ ನಾವು ಹೊಸ ಹೊಸ ತಳಿಗಳನ್ನ ಮಾಡ್ತಿರ್ತೇನೆ ಮತ್ತೆ ರೀ. 22 ಬೆಳೆ ನನಗೆ ಸುತ್ತಾಪ್ಲೆ ಹಚ್ತೇನೆ ರೀ. ಹೋದ ಸಲ ಪೇರು ಹಚ್ಚೀನಿ, ಅಚ್ಚಿಗಡ ಸಲ ಹಿಂಗೆ ಮಾಡ್ಕೊತ ಬಂದರೆ ಬಂದಾಗ ನನಗೆ ಏನೋ ಒಂದು ರೋಗ ತಡಿವಿ ಬರಾಕೈತಂದ್ರೆ ಸಾವು ಕೃಷಿ ಒಳಗೆ ಹೇಳ್ಬೇಕು ಸರ್. ಅದೇ ಸಾವು ಕೃಷಿ ಒಳಗೆ ಹೇಳಕ್ಕೆ 10 ವರ್ಷ ಆತು ನನಗೆ. ಅವ್ರು ನನಗೆ ಕೀಟಿ ಬಾಧೆ ಬರಬಾರ್ದಂಗೆ ಕೆವಿಕೆ ಅವರು ಶ್ರೀಪಾದ ಕುಲಕರ್ಣಿಯವರು ಆನಂತರ ಕಾರ್ಡ್ ಕೊಡ್ತಾರೆ. ಮಾಡಿದ್ದಕ್ಕಾಗಿ ನಮಗೆ ಇವು ನಮ್ಮ ಹೆಣ್ಮಗಳು ಪ್ರಶಸ್ತಿ ಕೊಡ್ಬೇಕಾತ್ರಿ, ಮಹಿಳಾ ಪ್ರಶಸ್ತಿ ನೀ ಕೊಡ್ತೇನೆ ಅಂತ ಕೇಳಿ ಮಾಡೋಕೆ ಎಟ್ರಿ ನೀರು ಹಾಸೋದು ಮಾಡೋದು ಇಂಥ ಕೆಲಸ ಮಾಡ್ತೀನಿ. ಅದನ್ನೆಲ್ಲ ಹರಿದು ಹಂಚು ಮಾಡೋಕೆ ಅಂದ್ರೆ ಹೆಣ್ಮಗಳು, ಮತ್ತು ಅಡುಗೆ ಮಾಡಿ ಹಾಕಿ ನನಗೆ ಅರಿವಿ ಹಾಕಿ ಹಚ್ಕೊಡೋಕೆ ಹೆಣ್ಮಗಳು, ಮತ್ತು ಅಕ್ಕಿಗೆ ಮಾಡಿದ್ರೆ ನಾ ಯಾರಿಗೆ ಮಾಡಲಿ ನೋಡ್ರಿ? ಎಷ್ಟು ಪ್ರೀತಿ ಇದ್ದೀರಿ ಲತನ್ ಮೇಲೆ? ಹೌದ್ರಿ, ಹೌದಿಲ್ಲ ಅವ್ರಿಗೆ, ಹೌದಿಲ್ಲ ಮಕ್ಕಳ ನಾವು ಅವ್ರಿ. ಯಾವ ಚಟ ಗಿಟ್ಟ ಏನೂ ಇಲ್ಲ? ಏನೂ ಇಲ್ಲ ರೀ, ಯಾರದೇ ಏನೂ ಇಲ್ಲ. ಮಕ್ಕಳು ಯಾರು ಏನೂ ಇಲ್ಲ ರೀ. ಊಟ ಚಂದಂಗೆ ಅಡಿಗೆ ಮಾಡೋದು, ಊಟ ಮಾಡೋದು, ಶಿಸ್ತಾಗಿ ಎಲ್ಲಿ ಹೋಗುದು ಮಾಡ್ಕೊಂಡು ಆರಾಮ. ಈಗ ಮಳಿ ಬರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಯಾವ್ದ್ರಿ ಮಳಿ? ಮಳಿ ಒಂದೊಂದ್ಸತಿ ಬರ್ತದ, ಒಂದೊಂದ್ಸತಿ ಬರಂಗಿಲ್ಲ. ಬೋರ್ಗಲ್ ಐತ್ರಿ ಹಾಕಿರಿ? ಹೊರಗಲ್ ಹೊಲ ಬೋರ್ಗಲ್ ಐತ್ರಿ. ಬೋರ್ಗಲ್ ಐತ್ರಿ, ಎಲ್ಲ ಡ್ರಿಪ್ ಲೈನ್ ಐತ್ರಿ. ಡ್ರಿಪ್ ಲೈನ್ ಮಾಡಿ ಎಲ್ಲ ಡ್ರಿಪ್ ಲೈನ್ ಮಾಡ್ಯಾನ. ಮಂಚಿಂಗ್ ಮಾಡಿಸ್ತಾನು, ಕಸ ಕಳೆ ಬರಬಾರ್ದಂಗ ಮಂಚಿಂಗ್, ಪ್ಲಾಸ್ಟಿಕ್ ಮಂಚಿಂಗ್ ಮಾಡ್ತಾನು. ಮಳೆಗಾಲಕ್ಕೆ ಕಸ ಕಳೆ ಭಾಳ ಆಗ್ತೈತೆ ಅಂದ್ರೆ ಪ್ಲಾಸ್ಟಿಕ್ ಮಂಚಿಂಗ್ ಹಾಕ್ತವ್ರು. ಒಟ್ಟೆಲ್ಲ ಶಿಸ್ತು ಮಾಡ್ಕೊಂಡಿ, ನಮ್ಗೆ ಏನ್ ಬೇಕು ಅದನ್ನೆಲ್ಲ ಶಿಸ್ತು ಮಾಡ್ಕೊಂಡಿರ್ತವೆ. ಬಹಳ ಖುಷಿ ಅನ್ನಿಸ್ತು ರಾಮಪ್ಪ ನಿಮ್ಮ ಮಾತು ಕೇಳಿ. ಕೆಲಸ ಮಾಡುವಾಗ ನಿಮ್ಗೆ ಹೊತ್ತಿಗೆ ಸರಿಯಾಗಿ ಒಂದು ಊಟ ತಂದು ಕೊಟ್ಟು ನಿಮ್ಮ ಮನೆಯನ್ನ ಒಂದು ಪ್ರೀತಿಯಿಂದ ನಿಭಾಯಿಸ್ಕೊಂಡು ಹೋಗ್ತಿರೋ ಯೋಜನೆಗಳು ಏನ್ ಹಾಕೊಂಡಿರಿ? ಈಗ ಮುಂದ್ರಿ ನನ್ನ ಮಗೊಂದು ಅವನೊಂದು ಸಾಲಿ ಕಲ್ಸ ತಾನೆ ಒಬ್ಬನ ಮಗ, ಇವೆಲ್ಲ ಮಕ್ಕಳಿಗೆ ಸಾಲಿ ಕಲ್ಸನ್ರಿ. ಈಗ 10 ನಿಂತೆ ಮಾಡಿ ಒಬ್ಬಳು ಮಗಳು ಬಿಟ್ಬಿಟ್ರೆ, ಈಗ ಆಕೆ ನಮ್ಮ ಹೊಲದಾಗ ಕೆಲಸ ಮಾಡತ್ತಾಳೆ. ಈಗ ಸೆಕೆಂಡ್ ಇಯರ್ ಒಬ್ಬಕ್ಕೆ ಮಾಡತ್ತಾಳೆ, ಎನ್ ಸಿ ಸಿ ಮಾಡ್ತಾಳು, ಎಲ್ಲ ಮಾಡ್ತಾಳು, ಸೆಕೆಂಡ್ ಇಯರ್ ಮಾಡತ್ತಾಳೆ. ಒಬ್ಬಕ್ಕೆ 10ನಿಂತೆ ಕ್ಲಾಸ್ ಓದತ್ತಾಳೆ ರೀ, ಮಗನೂ ಉತ್ಸಾಹತನ ರೀ. ನನ್ನ ಮಗನ ನಮ್ಗೆ 1 ಎಕರೆ ಜಮೀನು ಐತೆ ಅಂದ್ರೂ ನಮ್ಮಷ್ಟು ನಿಜವಾದ ಸಂಪದಿ ಜೀವನ ಅನ್ನೋದು ಯಾರದಿಲ್ಲ. ಕರೆನ ನಮಗೆ ಬೇಕಾದಾಗ ನಮಗೆ ಹಂಗಾಮಿದ್ದಾಗ ಕೆಲಸ ಮಾಡೋದು, ಬ್ಯಾಸರ ಬತ್ತರ ಸ್ವಲ್ಪ ಮನೆಯಾಗಿರ್ಬೋದು. ಅವ್ಗೆ ಒಕ್ಕ ಅಗ್ರಿ ಕಲಿಸ್ಬೇಕು, ಅವಂಗೂ ಒಕ್ಕಲ್ತಾನ ಒಂದು ಪಾಲ್ಯ ಹೌಸ್ ಹಾಕಿ ಅದ್ರೊಳಗೆ ಮಾಡಿಸ್ಬೇಕು ಕೆಲಸ ಅಂತ ನನ್ನ ವಿಚಾರ. ಎಮ್ಮೆ ಅದಾವು, ಒಂದು ಆಕಳ ಐತಿ, ಆನಂತರ 20 ಕೋಳಿ ಅದಾವ್ರಿ. ಕೋಳಿ, ಆಡು, ಆಕಳ, ಎಮ್ಮಿ ಎಲ್ಲ ಎಲ್ಲ ಅದಾರ. ನಮ್ಮ ತಾಯಿ ಅದಾಳ್ರಿ, ತಾಯಿ ಕೋಳಿ ಮಾಡ್ತಾಳ, ತಾಯಿ ಕೋಳಿ ನೋಡ್ಕೋತಾಳು, ಎಮ್ಮೆ ನೋಡ್ಕೊಂಡು ಹೊಲಕ್ಕೆ ಹೋಗ್ತೀವ್ರಿ. ಬರ್ದು ಮುಂದೆ ಮೇವು ತೊಗೊಂಬರ್ತೀವ್ರಿ, ಮುಂಜಾನೆ ಹೊತ್ತಲ್ಲಿ ಮೇವು ಮಾಡೋದು ಕೆಲಸ. ಒಬ್ರದ್ದು ಲಾವಣಿ ಅಥವಾ ಮತ್ತೊಬ್ರದ್ದು ಹೊಲ ಹಿಡ್ದವ್ರು ಊರು ಬಿಡ್ಯಾಗ, ಅದ್ರಾಗಿಂದ ಮೇವು ಮಾಡ್ಕೊಳ್ಳೋದು, ಮೊಟ್ಟೋದು ಎಲ್ಲ ಮಾಡ್ತವ್ರಿ. ಇಲ್ಲೊಂದು ಎರಡು ನಿಮ್ಮನ್ನ ಲತಾನ ನೋಡಿದ್ರೆ ಸಂತೃಪ್ತಿ ಜೀವನ ಅದ. ಹಾ, ಜೀವನ ಸಂತೃಪ್ತಿ. ಯಾವ ಮಕ್ಕಳಾತು ಏನಾತ್ರು ಬಂದ 30 ವರ್ಷ ಆತು, ಅವ್ರ ಒಂದಿನ ಹಿಂಗ ಒಂದು ಬಾಯಲ್ಲಿ ಮಾತಾಡಿಲ್ಲ, ಜಗಳ ಆಗಿಲ್ಲ ನೋಡ್ರಿ. ಹಾ, ಇಷ್ಟು ಪ್ರೀತಿಯಿಂದ ಇದ್ದೀರಿ ಇಬ್ರು. ಮಕ್ಕಳು ಕೂಡ ಅಷ್ಟು, ಮಕ್ಕಳು ಕೂಡ ಅಷ್ಟು ಪ್ರೀತಿ ಇದಾವ್ರಿ. ಮಕ್ಕಳು ಕೂಡ ಅಷ್ಟು ಪ್ರೀತಿ ಇದಾರೆ. ಯಾವುದು ಏನು ತೊಂದರೆ ಅನ್ನೋದಿಲ್ಲ ನೋಡ್ರಿ ನಮ್ಗೆ, ಅಡ್ಡಿ ಇಲ್ಲ. ಬಹಳ ಸಂತೋಷ ನಿಮ್ಮ ಮಾತು ಕೇಳಿ. ಯಾಕಂದ್ರೆ ಹೆಚ್ಚು ಮಂದಿ ಮಾತಾಡ್ತಿರ್ತಾರ, ಆದ್ರೆ ರಾಮಪ್ಪ ಎಷ್ಟು ಖುಷಿಲೇ ಮಾತಾಡಿರಿ ನೀವು. ನಮಗೆ ಬಡತನ ಅನ್ನೋದು ಗೊತ್ತಾಗಿಲ್ಲ ಮಾತ್ರ. ಹೌದು, ಇಲ್ಲರಿ, ಇನ್ನೂ ನಿಮ್ಮ ಹೊಲ ಹೆಚ್ಚೆಚ್ಚು ಬೆಳೀಲಿ, ಉತ್ತಮ ಬೆಳೆಗಳನ್ನು ತೆಗೀರಿ. ಆ ಮಹಿಳಾ ಪ್ರಶಸ್ತಿ ಅವ್ರಿಗೆ ಮಾಡ್ಬೇಕಾಗಿತ್ತು, ನಾ ಅದು ಭಗವಂತನ ಆಶೀರ್ವಾದದಿಂದ ಅವ್ರಿಗೂ ಆಗೈತ್ರಿ. ಮಗನ್ಗೆ ಉತ್ತಮವಾಗಿ ಅಭ್ಯಾಸ ಮಾಡಿಸಿ ಅವನು ಕೂಡ ಈ ಕೃಷಿ ಕ್ಷೇತ್ರಕ್ಕೆ ತರಬೇಕು ಅಂಥೇಳಿ ಆ ಆಸೆ ಕೂಡ ನಿಮಗೆ ದೇವರು ಈಡೇರಿಸ್ಲಿ ಅಂತ ಹಾರೈಸ್ತೀವಿ. ನಮಸ್ಕಾರ ರಾಮಪ್ಪ. ನಮಸ್ಕಾರ. ಇದು ಇಂದಿನ ಗ್ರಾಮಲಕ್ಷ್ಮಿ ಕಾರ್ಯಕ್ರಮ. ಕಬ್ಬು ನಮ್ಮ ದೇಶದ ಮುಖ್ಯ ವಾಣಿಜ್ಯ ಬೆಳೆಯಾಗಿದ್ದು ಒಟ್ಟು 4.5 ದಶಲಕ್ಷ ಕರ್ನಾಟಕ ರಾಜ್ಯ ಕಬ್ಬು ಮತ್ತು ಸಕ್ಕರೆ ಉತ್ಪಾದನೆಯಲ್ಲಿ 3ನೇ ಸ್ಥಾನದಲ್ಲಿದೆ. ರಾಜ್ಯದಲ್ಲಿ ಸುಮಾರು 2 ಭಾಗದಷ್ಟು ಉತ್ತರ ಕರ್ನಾಟಕದಲ್ಲಿದ್ದು ಸಕ್ಕರೆ ಇಳುವರಿಯಲ್ಲಿ ದೇಶದಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಆದರೆ ಸರಾಸರಿ ಕಬ್ಬಿನ ಇಳುವರಿ ರಾಜ್ಯದ ದಕ್ಷಿಣ ಭಾಗಕ್ಕೆ ಹೋಲಿಸಿದಾಗ ಶೇಕಡ ಕಾರ್ಖಾನೆಯ ಬೇಡಿಕೆಯ ಅನುಗುಣವಾಗಿ ಹಾಗೂ ಅತಿ ಹೆಚ್ಚಿನ ಕಬ್ಬು ಹಾಗೂ ಸಕ್ಕರೆ ಇಳುವರಿ ಕೊಡುವಂಥ ಸಂಕೇಶ್ವರದಿಂದ ಹಾಗೂ ಅಖಿಲ ಭಾರತ ಸಮನ್ವಯ ಸಂಶೋಧನಾ ಯೋಜನೆಯಡಿ ಬಿಡುಗಡೆ ಮಾಡಿ ಶಿಫಾರಸು ಮಾಡಲಾಗಿದೆ. ಬೆಲ್ಲದ ತಯಾರಿಕೆ ಮತ್ತು ಸಕ್ಕರೆ ಕಾರ್ಖಾನೆಗಳು ಮತ್ತು ರೈತರ ಬೇಡಿಕೆಗಳಿಗೆ ಹೊಸ ತಳಿಗಳನ್ನು ಸಂಕೇಶ್ವರ್ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಅಭಿವೃದ್ಧಿಪಡಿಸಿ ವಿವಿಧ ಕಾರ್ಖಾನೆಗಳಿಗೆ ಬೆಲ್ಲ ತಯಾರಿಸುವ ರೈತರಿಗೆ ಪ್ರಾಯೋಗಿಕವಾಗಿ ಕೊಡಲಾಗಿದೆ. ಅವುಗಳ ಶ್ರೇಷ್ಠತೆಯನ್ನು ದೃಢೀಕರಿಸಲಾಗಿದೆ, ಒದಗಿಸುತ್ತವೆ. ಇದರಲ್ಲಿರುವಂಥ ಪ್ರಮುಖ ತಳಿಗಳು ಅಂದರೆ ಸಂಕೇಶ್ವರ್ 09 250 ತಳಿಗಳಿಂದ ಅಭಿವೃದ್ಧಿಪಡಿಸಿದ ತಳಿ, ಹೆಚ್ಚಿನ ಸಕ್ಕರೆ ಇಳುವರಿ ಹಾಗೂ ಶ್ರೇಷ್ಠ ಅಲ್ಪಾವಧಿ ಅಂದರೆ 8-10 ತಿಂಗಳ ಬೆಳೆಯಾಗಿದೆ. ಮಧ್ಯಮ ಗಾತ್ರದ ಹಳೆ ಗಾಢ ಹಸಿರು ಸುಂಕರಹಿತ ಎಲೆಗಳನ್ನು ಹೊಂದಿದ್ದು ಬಲಿತ ಎಲೆಗಳು ಸ್ವಯಂ ಉದುರುವಿಕೆ ಗುಣ ಹೊಂದಿವೆ. ರಾಸಾಯನಿಕ ರಹಿತ ಅಥವಾ ಸಾವಯವ ಬೆಲ್ಲ ತಯಾರಿಕೆಗೆ ಇದು ಸೂಕ್ತವಾಗಿದೆ. ಇದು ಅತ್ಯುತ್ತಮ ನಾಟಿ ಮತ್ತು ಕುಳೆ ಇಳುವರಿ ಹೊಂದಿದೆ. ವೇಗವಾಗಿ ಬೆಳೆಯುವ ಹಾಗೂ ನಾಟಿ ಮಾಡಿ ಕಾರ್ಖಾನೆಯ ಹಂಗಾಮಿನ ಕೊನೆಯ ಹಂತದಲ್ಲಿ ಫೆಬ್ರವರಿಯಿಂದ ಏಪ್ರಿಲ್ವರೆಗೆ ಕಟಾವಿಗೆ ಅತಿ ವೇಗವಾಗಿ ಮಾಗುವ ಗುಣ ಹೊಂದಿದ್ದರಿಂದ ಬೆಲ್ಲ ಅಥವಾ ಸಕ್ಕರೆ ಕಾರ್ಖಾನೆಗಳ ಹಂಗಾಮಿನ ವಿಸ್ತರಣೆಗಾಗಿ ಮತ್ತು 2 3 ಬೆಳೆಗಳನ್ನು ಬೆಳೆಯಲು ಸೂಕ್ತವಾಗಿದೆ. ಸಂಕೇಶ್ವರ್ 09 ಪ್ರಚಲಿತ CO86-032 ತಳಿಗೆ ಅತ್ಯುತ್ತಮ ಪರ್ಯಾಯ ತಳಿಯಾಗಿದೆ. ದಪ್ಪ ಆಕರ್ಷಕ ಗುಲಾಬಿ ಬಣ್ಣದ ನೇರವಾಗಿ ಬೆಳೆಯುವ ಕಾಂಡಗಳನ್ನು ಇದು ಹೊಂದಿದೆ. ಗಾಢ ಹಸಿರು ಬಣ್ಣದ ಎಲೆಗಳು ತುದಿ ಬಾಗುವ ಹಾಗೂ ಸ್ವಯಂ ಉದುರುವ ಗುಣ ಹೊಂದಿವೆ. ಹೂವುರಹಿತ ಸುಂಕ ಮತ್ತು ಹೂರಹಿತವಾಗಿದ್ದು ಶ್ರೇಷ್ಠ ಮಟ್ಟದ ಕ್ಷೇತ್ರ ಬಾಳಿಕೆ ಗುಣ ಹೊಂದಿದ್ದರಿಂದ ವರ್ಷದ ಯಾವುದೇ ಹಂಗಾ ಇದು ತಡವಾಗಿ ಮಾಗುವ ದೀರ್ಘಾವಧಿ CO86-265 ತಳಿಗಿಂತ ಶೇಕಡ 10-15 ಹೆಚ್ಚಿನ ಇಳುವರಿ ನೀಡುವಂಥ ಸಾಮರ್ಥ್ಯ ಹೊಂದಿದೆ. ಮಣ್ಣು ಮತ್ತು ನೀರಿನ ಕ್ಷಾರೆ ತಡವಾಗಿ ಕಡಿಮೆ ಪ್ರಮಾಣದಲ್ಲಿ ಹೂ ಬಿಡುವ ಗುಣ ಹೊಂದಿದ್ದು ಉತ್ತಮ ಕ್ಷೇತ್ರ ಬಾಳಿಕೆ ಹೊಂದಿದೆ. ಸೂಕ್ತ ನಾಟಿ ಸಮಯ ಜೂನ್ನಿಂದ ಅಕ್ಟೋಬರ್. ಈ ಹೊಸ ಕಬ್ಬಿನ ತಳಿಯ ಬೀಜಗಳು ಧಾರವಾಡ ಕೃಷಿ ಲಭ್ಯ ಇವೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗೆ ದೂರವಾಣಿ ಸಂಖ್ಯೆ 9-4-9-7-7-5-4-00 ಸಂಪರ್ಕಿಸಬಹುದು. ಹಿರೇಪಡಸಲಿಗೆಯ ಸದಾಶಿವ ಸಂಗಪ್ಪ ಯತ್ನಾಳ್ ಹಾಗೂ ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳಿ. ಬೋ ಕಾಣಿಸಿತು ಕಾಣಿಸದ ಹಿರಿಪಡಿಸಲಿಗೆಯ ಸದಾಶಿವ ಸಂಗಪ್ಪ ಯತ್ನಾಳ್ ಹಾಗೂ ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳುತ್ತಿರುವಿರಿ. ಶಿವನೇ ಏನೇನೋ ನಂಬೆ ಪರಿಸರಿ ನಾನು ಇದುವರೆಗೆ ಹಿರೇಪಡಸಲ್ಗಿಯ ಸದಾಶಿವ ಸಂಗಪ್ಪ ಯತ್ನಾಳ್ ಹಾಗೂ ಸಂಗಡಿಯರಿಂದ ಭಜನಾ ಪದಗಳನ್ನು ಕೇಳಿದಿರಿ.